ತಂದುಕೊಂಡದಳ್ಳುರಿ ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ಗಾಳಿ ನೀರು ಬೆಳಕು ಭೂಮಿ ಗಗನ ಕೆಳ್ಳಿ ಜಾತಿ ಈ ಐದರಿಂದ ಆದ ನಮಗೆ ಏಕೆ ಇಂಥ ನೀತಿ ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ಇರುಳು ಹಗಲು ನಿನ್ನದಾಗಿದೆ